ಈ ಮಣ್ಣಿನ ಕೆಲವೊಂದಷ್ಟು ಗುಣಲಕ್ಷಣಗಳನ್ನು ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ಹಾಗೂ ಅದನ್ನು ಕೃಷಿಗೆ ಪೂರಕವಾಗಿ ಮಾಡಿಕೊಳ್ಳುವ ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಸುಣ್ಣವನ್ನು ಆಗಾಗ್ಗೆ ಬಳಕೆಯನ್ನು ಮಾಡ್ತಾ ಇರ್ತೇವೆ. ಹಾಗೆ ನಮ್ಮ ಬೆಳೆಗಳ ಒಂದು ಬೆಳವಣಿಗೆಗೆ ಅಗತ್ಯ ಇರತಕ್ಕಂತಹ ಈ ಜಿಪ್ಸಮ್ ಅನ್ನುವಂತಹ ಒಂದು ಲಘು ಪೋಷಕಾಂಶ ಏನಿದೆಯೋ ಇದರ ಬಳಕೆಗೂ ಕೂಡ ಹೆಚ್ಚಿನ ಒತ್ತನ್ನು ನೀಡಬೇಕು ಅಂತ ಹೇಳಿ ಇತ್ತೀಚೆಗೆ ವಿಜ್ಞಾನಿಗಳು ಹಾಗೂ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ವತಿಯಿಂದ ಈ ಜಿಪ್ಸಮ್ನ ಪೂರೈಕೆಯನ್ನು ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಪೂರೈಕೆ ಮಾಡ್ತಾ ಇರುವಂತದನ್ನ ನಾವು ಗಮನಿಸಬಹುದು. ಈ ಕೃಷಿಯಲ್ಲಿ ಸುಣ್ಣ ಮತ್ತೆ ಜಿಪ್ಸಮ್ನ ಬಳಕೆಯನ್ನ ಯಾಕೆ ಮಾಡಬೇಕು, ಇದರ ಮಹತ್ವ ಏನು, ಇದರಿಂದ ಏನೆಲ್ಲ ಅನುಕೂಲಗಳನ್ನು ನಮ್ಮ ಕೃಷಿಯ ತಾಕುಗಳಲ್ಲಿ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕಾರ್ಯಕೆರೆ ಸಮೀಪ ಇರುವ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ MS ದಿನೇಶ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ, ಎಲ್ಲ ರೈತ ಬಾಂಧವರಿಗೂ ಕೂಡ ನಮಸ್ಕಾರಗಳು. ಈ ಕೃಷಿಯಲ್ಲಿ ಸುಣ್ಣ ಮತ್ತೆ ಜಿಪ್ಸಮ್ ಬಳಕೆಯನ್ನ ಆಗಾಗ್ಗೆ ಮಾಡ್ತಾ ಇರ್ತಾರೆ, ತಾವು ಕೂಡ ವಿಜ್ಞಾನಿಗಳಾಗಿ ಶಿಫಾರಸನ್ನ ಮಾಡ್ತಾ ಇರ್ತೀರಿ ಬಳಕೆಯನ್ನ ಮಾಡಿ ಅಂತ ಹೇಳಿ. ಈ ಸುಣ್ಣ ಮತ್ತೆ ಜಿಪ್ಸಮ್ನ ಮಹತ್ವ ಏನು? ಈಗ ಈ ಸುಣ್ಣ ಮತ್ತೆ ಜಿಪ್ಸಮ್ನ ನಾವು ಪ್ರಮುಖವಾಗಿ ಮಣ್ಣಿನ ಗುಣ ಸುಧಾರಣೆಯಲ್ಲಿ ಬಳಸ್ತೀವಿ. ಈ ಎರಡೂ ಕೂಡ ಲವಣಗಳೇನಿದ್ದಾವೆ ನೈಸರ್ಗಿಕವಾಗಿ ದೊರೆತಕ್ಕಂಥ ಲವಣ ಪದಾರ್ಥಗಳಾಗಿದ್ದು ಮುಖ್ಯವಾಗಿ ಕ್ಯಾಲ್ಶಿಯಂ ಮತ್ತು ಕ್ಯಾಲ್ಶಿಯಂ ಸಲ್ಫರ್ ಹಾಗೂ ಮೆಗ್ನೀಷಿಯಂ ಅನ್ನು ಒದಗಿಸೋದಕ್ಕೆ ಬಳಸ್ತಕ್ಕಂಥ ಒಂದು ಲವಣಾಂಶಗಳಾಗಿದ್ದಾವೆ. ಇವುಗಳನ್ನು ನಾವು ಬಹುತೇಕ ಏನಂದರೆ ಕೆಲವೊಂದು ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ಮಣ್ಣಿನ ಗುಣ ಸುಧಾರಣೆ ಹಾಗೂ ಪೋಷಕಾಂಶಗಳನ್ನು ಒದಗಿಸೋದಕ್ಕೆ ಬೇರಿನ ಬೆಳವಣಿಗೆಯನ್ನು ಸುಧಾರಿಸೋದಕ್ಕೆ ನಾವು ಈ ಒಂದು ಪದಾರ್ಥಗಳನ್ನು ನಾವು ಕೃಷಿಯಲ್ಲಿ ಬಳಕೆಯನ್ನು ಮಾಡ್ತೀವಿ. ಈ ಜಿಪ್ಸಮ್ ಮತ್ತು ಸುಣ್ಣದ ನಡುವೆ ಏನು ವ್ಯತ್ಯಾಸ ಇದೆ? ಈಗ ನಾವು ಸುಣ್ಣ ಅಂತಂದ್ರೆ ಈಗ ಲೈಮ್ ಅಂತ ಏನ್ ಹೇಳ್ತೀವಿ, ಈ ಲೈಮ್ ಅಲ್ಲಿ ಈಗ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಥವಾ ಕ್ಯಾಲ್ಶಿಯಂ ಆಕ್ಸೈಡ್ ಅಥವಾ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥ ಅಂಶದಲ್ಲಿ ಇದು ಕಂಡು ಬರುತ್ತೆ. ಅದೇ ರೀತಿ ಜಿಪ್ಸಮ್ ಬಂದು ಕ್ಯಾಲ್ಶಿಯಂ ಸಲ್ಫೇಟ್ ಅಂತಕ್ಕಂಥ ಒಂದು ಅಂಶವನ್ನು ಇದು ಒಳಗೊಂಡಿರುತ್ತೆ. ಪ್ರಮುಖವಾಗಿ ನಾವು ನೋಡೋದಾದ್ರೆ ಈ ಕ್ಯಾಲ್ಶಿಯಂ ಸಲ್ಫೇಟ್ ಏನಿದೆ ಇದು ಜಿಪ್ಸಮ್ಮು, ಇದು ಹೆಚ್ಚು ಕರಗ್ತಕ್ಕಂಥ ಗುಣವನ್ನು ಹೊಂದಿದೆ ನಾವು ಸುಣ್ಣಕ್ಕೆ ಹೋಲಿಕೆ ಮಾಡಿಕೊಂಡ್ರೆ. ಇದೊಂದೇನೆಂದರೆ ಈಗ ಲೈಮ್ ನಾವು ಎಲ್ಲಿ ಬಳಕೆ ಮಾಡ್ತೀವಿ ಅಂದರೆ ಈಗ ಅಧಿಕ ಮಳೆ ಬರತಕ್ಕಂಥ ಪ್ರದೇಶಗಳಲ್ಲಿ, ಈ ಜಂಬಿಟ್ಟಿಗೆ ಮಣ್ಣಿನ ಪ್ರದೇಶಗಳಲ್ಲಿ ಏನಾಗುತ್ತೆ ಅಲ್ಯೂಮಿನಿಯಂ ಮತ್ತು ಹೈಡ್ರಾಕ್ಸೈಡ್ ಅಂಶಗಳು ಜಾಸ್ತಿ ಇರೋದ್ರಿಂದ ಅವುಗಳಲ್ಲಿ ಈ pH ಅಂಶ ಭಾಳ ಕಮ್ಮಿ ಇರುತ್ತೆ. ಅಂಥ ಕಡೆ ನಾವು ಈ ಒಂದು pH ಅಂಶವನ್ನು ಸುಧಾರಣೆ ಮಾಡೋದಕ್ಕೆ ಹೆಚ್ಚು ಮಾಡೋದಕ್ಕೆ ನಾವು ಸುಣ್ಣವನ್ನು ಬಳಸ್ತೀವಿ. ಮತ್ತು ಕೆಲವೊಂದು ಸೋಡಿಕ್ ಸಾಯಿಲ್ಸ್ ಅಂತ ಏನು ಕರಿತೀವಿ ಅಲ್ಲಿ ಏನಾಗುತ್ತೆ ಈ ಸೋಡಿಯಂ ಅಂಶ ಜಾಸ್ತಿ ಇರುತ್ತೆ, ಆ ಮಣ್ಣಿನ ರಚನೆ ಹಾಳಾಗಿರುತ್ತೆ, ಅಲ್ಲಿ ನೀರು ಹಿಂಗುವಿಕೆ ಹೆಚ್ಚಾಗಿ ಕಂಡುಬರೋದಿಲ್ಲ, ಮತ್ತು ಬಹಳ ಬೇಗ ಉಳುಮೆ ಮಾಡೋದಕ್ಕೆ ಆಗಲಿ ಅಥವಾ ಇದು ಮಾಡೋದಕ್ಕೆ ಆಗಲಿ ಮಣ್ಣನ್ನು ಒಂದು ರೂಪಕ್ಕೆ ತರೋದಕ್ಕೆ ಬಹಳ ಕಷ್ಟ ಆಗ್ತಿರುತ್ತೆ. ಅಂಥ ಮಣ್ಣುಗಳಲ್ಲಿ ನಾವು ಈ ಜಿಪ್ಸಮ್ಮನ್ನು ನಾವು ಸೋಡಿಯಂ ಅಯಾನನ್ನು ಅಲ್ಲಿಂದ ತೆಗೆಯೋದಕ್ಕೆ ನಾವು ಇದನ್ನು ನಾವು ಬಳಸ್ತೀವಿ. ಮುಖ್ಯವಾಗಿ ಇವೆರಡೂ ಕೂಡ ಮಣ್ಣಿನ ಗುಣ ಸುಧಾರಕಗಳಾಗಿಯೇ ನಾವು ಕೃಷಿಯಲ್ಲಿ ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು. ಈ ಸುಣ್ಣ ಮತ್ತು ಜಿಪ್ಸಮ್ಮನ್ನು ಅದಲು ಬದಲಾಗಿ ಬಳಕೆಯನ್ನು ಮಾಡಬಹುದು. ಈಗ ಭಾಳಷ್ಟು ಜನ ರೈತರಲ್ಲಿ ಇದೊಂದು ಅಭಿಪ್ರಾಯ ಇರುತ್ತೆ, ಏನಂದರೆ ಸುಣ್ಣ ಸಿಗಲಿಲ್ಲ ಅಂದರೆ ಜಿಪ್ಸಮ್ ಹಾಕ್ಬಿಡ್ಬೋದು, ಜಿಪ್ಸಮ್ ಹಾಕಿದ್ರು ಕೂಡ ಅದೇ ಕೆಲಸ ಆಗುತ್ತೆ ಅದರಲ್ಲಿ ಏನಿದೆ ಅಂತ ಇದೊಂದು ತಪ್ಪು ಅಭಿಪ್ರಾಯ ಅಂತಲೇ ಹೇಳ್ಬೋದು. ಏನಂದರೆ ಇಲ್ಲಿ ಕ್ಯಾಲ್ಶಿಯಂ ಸಲ್ಫೇಟ್ ಮತ್ತು ಅಥವಾ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಗಿದ್ರೂ ಕೂಡ ಇವು ಮಣ್ಣಿಗೆ ಬೆರೆತ ನಂತರ ಆಗ್ತಕ್ಕಂಥ ರಾಸಾಯನಿಕ ಕ್ರಿಯೆ ಏನಿದೆ ಅದು ಉಂಟು ಮಾಡ್ತಕ್ಕಂಥ ಪರಿಣಾಮ ಎರಡರಲ್ಲೂ ಕೂಡ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಎಲ್ಲಿ ಸುಣ್ಣ ಬಳಸಬೇಕು, ಎಲ್ಲಿ ಜಿಪ್ಸಮ್ ಬಳಸಬೇಕು, ಆ ಪ್ರದೇಶದಲ್ಲಿ ಸುಣ್ಣ ಬೇಕಾಗಿರ್ತಕ್ಕಂಥ ಪ್ರದೇಶದಲ್ಲಿ ಸುಣ್ಣನೇ ಬಳಸಬೇಕು, ಜಿಪ್ಸಮ್ ಬೇಕಾಗಿರ್ತಕ್ಕಂಥ ಪ್ರದೇಶದಲ್ಲಿ ಜಿಪ್ಸಮನ್ನೇ ಬಳಸಬೇಕು, ಅದಲ ಬದಲಾಗಿ ಬಳಸಿದ್ರೆ ಉಂಟಾಗ್ತಕ್ಕಂಥ ಪರಿಣಾಮ ನಮಗೆ ವ್ಯತಿರಿಕ್ತವಾಗಿ ಕಂಡುಬರುತ್ತೆ. ಪ್ರಮುಖವಾಗಿ ನಾನು ಹೇಳ್ತಾ ಇರೋದೇನೆಂದರೆ ನಾವು ಆಮ್ಲೀಯ ಮಣ್ಣುಗಳು ಅಂತ ಏನು ಕರಿತೀವಿ ಅಲ್ಲಿ ಮಣ್ಣಿನ ರಸಸಾರವನ್ನು ಹೆಚ್ಚು ಮಾಡೋದಕ್ಕೆ ಸುಣ್ಣವನ್ನು ಬಳಸ್ತೀವಿ. ಅದೇ ರೀತಿ ಈ ಚೌಳು ಅಂಶ ಹೊಂದಿರತಕ್ಕಂಥ ಸೋಡಿಕ್ ಸಾಯಿಲ್ಸ್ ಅಂತ ಏನು ಕರಿತೀವಿ ಅಲ್ಲಿ ನಾವು ಸೋಡಿಯಂ ಅಯಾನಿನ ಒಂದು ಪರಿಣಾಮವನ್ನು ಕಡಿಮೆ ಮಾಡೋದಕ್ಕೆ ನಾವು ಜಿಪ್ಸಮನ್ನು ಬಳಸ್ತೀವಿ. ಯಾವುದೇ ಕಾರಣಕ್ಕೂ ಅದಲು ಬದಲಾಗಿ ಬಳಸ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಸುಣ್ಣವನ್ನು ಯಾವ ರೀತಿಯ ಮಣ್ಣುಗಳಲ್ಲಿ ಬಳಕೆಯನ್ನು ಮಾಡಬಹುದು ಮತ್ತು ಸುಣ್ಣವನ್ನು ಬಳಕೆ ಮಾಡುವುದರಿಂದ ಏನೆಲ್ಲ ಉಪಯೋಗಗಳನ್ನು ಮಾಡಿಕೊಳ್ಳಬಹುದು? ಪ್ರಮುಖವಾಗಿ ಸುಣ್ಣವನ್ನ ಆಮ್ಲೀಯ ಮಣ್ಣುಗಳಲ್ಲಿ ಮಣ್ಣಿನ ರಸಸಾರವನ್ನ ಹೆಚ್ಚು ಮಾಡೋದಕ್ಕೆ ನಾವು ಬಳಸ್ತೀವಿ. ಈಗ ಆಮ್ಲೀಯ ಮಣ್ಣುಗಳಂತಂದ್ರೆ ಎಲ್ಲಿ ಕಂಡುಬರುತ್ತೆ ಅಂತ ನೋಡೋದಾದ್ರೆ, ಪ್ರಮುಖವಾಗಿ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಪ್ರದೇಶಗಳಲ್ಲಿ ಏನಿದೆ ಈ ಬೇಸಿಕ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಏನಂದ್ರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್, ಇವು ಕೊಚ್ಚುವಿಕೆಗೆ ಒಳಗಾಗ್ತವೆ. ಅಂಥ ಮಣ್ಣುಗಳಲ್ಲಿ ಹೈಡ್ರೋಜನ್ ಮತ್ತು ಅಲ್ಯೂಮಿನಿಯಂ ಅಂಶ ಹೆಚ್ಚಾಗಿ ಕಂಡುಬರುತ್ತೆ. ಇದು ಒಣ ಭೂ ಪ್ರದೇಶದಲ್ಲೂ ಕಂಡುಬರುತ್ತೆ ಮತ್ತು ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಜಂಬಿಟ್ಕೆ ಮಣ್ಣಿನ ಪ್ರದೇಶಗಳಲ್ಲೂ ಕಂಡುಬರುತ್ತೆ. ಇಂಥ ಮಣ್ಣುಗಳಲ್ಲಿ ಈ ಆಮ್ಲೀಯತೆ ಪ್ರಮಾಣ ಜಾಸ್ತಿ ಆದಾಗ ಬೆಳೆಗೆ ಬೇಕಾಗ್ತಕ್ಕಂಥ ಪೋಷಕಾಂಶಗಳನ್ನು ಹೀರ್ಕೊಳ್ತಕ್ಕಂಥ ಶಕ್ತಿ ಬೇರುಗಳು ಕಳೆದುಕೊಂಡ್ಬಿಡ್ತವೆ, ಜೊತೆಗೆ ಬೇರಿನ ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ಸುಣ್ಣವನ್ನು ಮಣ್ಣಿನ ರಸಸಾರವನ್ನು ಹೆಚ್ಚು ಮಾಡಬೇಕಾದಂಥ ಸಂದರ್ಭದಲ್ಲಿ ನಾವು ಈ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟನ್ನು ನಾವು ಮಣ್ಣಿಗೆ ಸೇರಿಸ್ತೀವಿ. ಜೊತೆಗೆ ಅಲ್ಲಿ ಕ್ಯಾಲ್ಸಿಯಮನ್ನು ಕೂಡ ಅದು ಬೆಳೆಗೆ ಒದಗಿಸೋದ್ರಿಂದ ಕ್ಯಾಲ್ಸಿಯಂ ಕೊರತೆಯನ್ನು ಕೂಡ ನೀಗಿಸ್ಬೋದು. ಜೊತೆಗೆ ಪಿ ಎಚ್ ಅಂಶವನ್ನು ಹೆಚ್ಚು ಮಾಡಿ, ರಸಸಾರ ಅಂಶವನ್ನು ಹೆಚ್ಚು ಮಾಡಿ ಇತರೆ ಪೋಷಕಾಂಶಗಳನ್ನು ಕೂಡ ಬೆಳೆಗೆ ಸಿಗೋ ರೀತಿಯಲ್ಲಿ ನಾವು ಮಾಡ್ಬೋದಾಗಿದೆ. ಈ ಸುಣ್ಣ ಆಮ್ಲೀಯ ಮಣ್ಣುಗಳಲ್ಲಿ ಯಾವ ರೀತಿಯ ಗುಣ ಸುಧಾರಣೆಗಳನ್ನು ಮಾಡುತ್ತೆ? ಮುಖ್ಯವಾಗಿ ನನಗೆ ಹೇಳ್ದಂಗೆ ಮಣ್ಣಿನ ರಸಸಾರ ಕಡಿಮೆ ಇರೋದು ಅಂತಂದರೆ ಈಗ 6.5 ಕಡಿಮೆ ಕಂಡುಬರುತ್ತೆ. ಈಗ ಮಣ್ಣು ಪರೀಕ್ಷೆಯನ್ನು ನಾವು ಮಾಡಿಸಿದಾಗ ರಸಸಾರದ ಅಂಶ 6.5 ಕಡಿಮೆ ಬಂದರೆ ನಾವು ಆಮ್ಲೀಯ ಮಣ್ಣುಗಳು ಅಂತ ನಾವು ಕರಿತೀವಿ. ಈ ಮಣ್ಣುಗಳಲ್ಲಿ ಹೈಡ್ರೋಜನ್ ಅಯಾನ್ ಅಂತ ಏನು ಕರಿತೀವಿ ಇದು ಬಹಳ ಪರಿಣಾಮಕಾರಿ ಒಂದು ಇದನ್ನು ಮಾಡುತ್ತೆ. ಅದರ ಜೊತೆಗೆ ಅಲ್ಯೂಮಿನಿಯಂ ಅಂಶ, ಐರನ್ ಅಂಶ ಹೆಚ್ಚಾಗಿ ಕಂಡುಬರುತ್ತೆ. ಈ ಒಂದು ಹೈಡ್ರೋಜನ್ ಅಂಶವನ್ನು ಅದು ವಿಘಟಿಸಿ, ಏನು ನಾವು ಕ್ಯಾಲ್ಸಿಯಂ ಅನ್ನು ಹಾಕಿದಾಗ ಅದು ವಿಘಟಿಸಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಾಗಿ ಅದನ್ನು ಪರಿವರ್ತಿಸುತ್ತೆ. ಅದೇ ರೀತಿ ಅಲ್ಯೂಮಿನಿಯಂ ಅಯಾನ್ಗಳನ್ನು ಪ್ರೆಸಿಪಿಟೇಟ್ ಮಾಡಿ ಪಿ ಎಚ್ ಅಂಶವನ್ನು ಹೆಚ್ಚು ಮಾಡೋದಕ್ಕೆ ಸಹಕಾರಿ ಮಾಡುತ್ತೆ. ಇದು ಪ್ರಮುಖವಾಗಿ ನಡೀತಕ್ಕಂಥ ರಾಸಾಯನಿಕ ಕ್ರಿಯೆ ಮಣ್ಣಿನಲ್ಲಿ. ಈ ಆಮ್ಲೀಯತೆಯನ್ನು ಕಡಿಮೆ ಮಾಡಲಿಕ್ಕೆ ಸುಣ್ಣದ ಕಲ್ಲು ಹೆಚ್ಚು ಉಪಯುಕ್ತವಾಗುತ್ತಾ ಅಥವಾ ಸುಣ್ಣದ ಪುಡಿಯನ್ನು ನಾವು ಹೆಚ್ಚು ಬಳಸಬೇಕು? ಈಗ ನಾವು ಬಹುತೇಕ ರಸಸಾರ ಕಮ್ಮಿ ಇರ್ತಕ್ಕಂಥ ಮಣ್ಣುಗಳಲ್ಲಿ ಸುಧಾರಣೆಗೆ ನಾವು ಏನು ಬಳಸ್ತೀವಲ್ಲ ಕ್ಯಾಲ್ಸಿಯಂ ಕಾರ್ಬೋನೇಟು, ಇದು ವಿವಿಧ ರೂಪಗಳಲ್ಲಿ ಲಭ್ಯ ಇರುತ್ತೆ. ಒಂದು ಸುಣ್ಣದ ಕಲ್ಲು ರೂಪದಲ್ಲಿ ಲಭ್ಯ ಇರುತ್ತೆ, ಸುಣ್ಣದ ಪುಡಿ ರೂಪದಲ್ಲಿ ಲಭ್ಯ ಇರುತ್ತೆ, ಕೆಲವೊಮ್ಮೆ ಡೋಲಮೇಟ್ ಅದು ಬರ್ಂಟ್ ಲೈಮ್ ಅಂತ ಕರೀತಾರೆ, ಸ್ಲೇಕಡ್ ಲೈಮ್ ಅಂತ ಕರೀತಾರೆ. ನೋಡಿ, ಈ ಸುಣ್ಣ ಕರಗುವಿಕೆ ಪ್ರಮಾಣ ಬಹಳ ನಿಧಾನ, ಮತ್ತು ಪಸರಿಸೋದು ಕೂಡ ಮಣ್ಣಿಗೆ ಹಾಕಿದ ನಂತರ ಪಸರಿಸ್ತಕ್ಕಂಥದ್ದು ಕೂಡ ಬಹಳ ನಿಧಾನ. ಹಾಗಾಗಿ ಈ ಪುಡಿ ಇದ್ದರೆ, ಸುಣ್ಣದ ಪುಡಿ ಇದ್ದರೆ ಅವುಗಳ ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ, ಅಂದರೆ ರಿಯಾಕ್ಷನ್ ಆಗತಕ್ಕಂಥ ಪ್ರಮಾಣ ನಾವು ಹೆಚ್ಚು ಮಾಡಿಕೊಟ್ಟಂಗಾಗತ್ತೆ. ಹಾಗಾಗಿ ಸುಣ್ಣದ ಪುಡಿಯನ್ನು ನಾವು ಮಣ್ಣಿಗೆ ಬಳಸೋದು ಬಹಳ ಮುಖ್ಯ. ಜೊತೆಗೆ ಇದನ್ನು ಯಾವುದೋ ಒಂದು ಕಡೆಗೆ ತಗೊಂಡೋಗಿ ಹಾಕಿದ್ರೆ ಕರ್ಕೊಂಡು ಹೋಗುತ್ತೆ ಬಿಡು ಅಂತಂದರೆ ಅದು ಹೋಗೋದಿಲ್ಲ. ಇದನ್ನು ನಾವು ಮಣ್ಣಿಗೆ ಬೆರೆಸಬೇಕಾಗತ್ತೆ, ಅಂದರೆ ಪುಡಿಯನ್ನು ಎಲ್ಲ ಪ್ರದೇಶಕ್ಕೂ ಕೂಡ ಎರಚಿ ನಾವು ಬೆರೆಸಿದಾಗ ಮಾತ್ರ ಅದರಲ್ಲಿ ರಿಯಾಕ್ಷನ್ ಆಗಿ ಆ ಒಂದು ಪಿ ಎಚ್ ಅಂಶವನ್ನು ಹೆಚ್ಚು ಮಾಡ್ತಕ್ಕಂಥ ನಾವು ಕಂಡುಬರುತ್ತೀವಿ ಹೊರತು ಅದನ್ನು ಯಾವುದೋ ಒಂದು ಭಾಗದಲ್ಲಿ ತಗೊಂಡೋಗಿ ಹಾಕಿದ್ರೆ ಖಂಡಿತ ಕಂಡು ಬರೋದಿಲ್ಲ. ಅದೇ ರೀತಿ ಸುಣ್ಣದ ಕಲ್ಲಿಗೆ ಹೋಲಿಸ್ಕೊಂಡ್ರೆ ಸುಣ್ಣದ ಪುಡಿ ಬಹಳ ಉಪಯುಕ್ತ. ಸುಣ್ಣವನ್ನು ಈ ಆಮ್ಲೀಯ ಮಣ್ಣಿನಲ್ಲಿ ಹೇಗೆ ಬಳಕೆಯನ್ನು ಮಾಡಬೇಕು ಮತ್ತು ಬಿತ್ತನೆಗೂ ಮುನ್ನ ಎಷ್ಟು ದಿವಸಗಳ ಮುಂಚಿತವಾಗಿ ಈ ಸುಣ್ಣವನ್ನು ನಮ್ಮ ಕೃಷಿ ಜಮೀನಿನಲ್ಲಿ ಬಳಕೆಯನ್ನು ಮಾಡಬೇಕು ಅಂತೀರಿ? ಈಗ ನಮ್ಮ ಒಂದು ಪ್ರದೇಶದಲ್ಲಿ ನಾವು ಮಣ್ಣು ಪರೀಕ್ಷೆ ಮಾಡಿಸ್ತೀವಿ, ಮಣ್ಣಿನ ರಸಸಾರ ಕಡಿಮೆ ಇದೆ ಅಂತ ಕಂಡುಬರುತ್ತೆ, ಹಿಂದಿನ ವರ್ಷಗಳಲ್ಲಿ ಅಲ್ಲಿ ಬೆಳೆ ತುಂಬ ಚೆನ್ನಾಗಿ ಬಂದಿರೋದಿಲ್ಲ, ಈಗ ಗುಣ ಸುಧಾರಣೆ ಮಾಡಬೇಕು, ನಾವು ಲೈಮ್ ಅಪ್ಲೈ ಮಾಡಬೇಕು ಅಂತ ಡಿಸೈಡ್ ಮಾಡಿದಾಗ ಮುಖ್ಯವಾಗಿ 2 ಮುಂಚೆ ನಾವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಅಂದರೆ ಲೈಮ್ ಬೇಕಾಗಿರ್ತಕ್ಕಂಥ ಒಂದು ಸುಣ್ಣದ ಪ್ರಮಾಣವನ್ನು 2 ಮುಂಚೆ ಮಣ್ಣಿಗೆ ನಾವು ಬೆರೆಸಬೇಕು, ಎಲ್ಲ ಪ್ರದೇಶಕ್ಕೂ ಬೀಳೋ ರೀತಿಯಲ್ಲಿ ಅದನ್ನು ಎರಚಿ ಅದನ್ನು ಮಣ್ಣಿಗೆ ಮಿಶ್ರ ಮಾಡಬೇಕು, ಸರ್ಫೇಸಲ್ಲೇ ಬಿಡಬಾರ್ದು, ಒಂದು ಮೇಲ್ಮಣ್ಣಿಂದ ನಾವು ಬಿಡಬಾರ್ದು ಎರಚಿಬಿಟ್ಟು ಅದನ್ನು ಮಣ್ಣಿಗೆ ಸೇರಿಸ್ತಕ್ಕಂಥ ಕೆಲಸ ಆದಾಗ ಮಾತ್ರ ಆ ಒಂದು ರಸಸಾರವನ್ನು ಹೆಚ್ಚು ಮಾಡಿ ಬೆಳೆಗೆ ಬೇಕಾಗ್ತಕ್ಕಂಥ ಕ್ಯಾಲ್ಸಿಯಮನ್ನು ಒದಗಿಸಿ ಬೇರಿನ ಬೆಳವಣಿಗೆಗೆ ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇದನ್ನು 2 ಮುಂಚಿತವಾಗಿ, ಅಂದರೆ ಏನು ವಾರ್ಷಿಕ ಬೆಳೆಗಳನ್ನು ಬೆಳೀತಕ್ಕಂಥ ಪ್ರದೇಶದಲ್ಲಿ ರಸಸಾರದ ಅಂಶ ಕಡಿಮೆ ಇದ್ದಾಗ 2 ಮುಂಚಿತವಾಗಿ ಮಾಡಬೇಕಾಗತ್ತೆ. ಅದೇ ರೀತಿ ಈ ಒಂದು ದೀರ್ಘಾವಧಿ ಪ್ಲಾಂಟೇಷನ್ ಕ್ರಾಪ್ಸ್ಗಳನ್ನು ಬೆಳೀತಕ್ಕಂಥ ಪ್ರದೇಶಗಳಲ್ಲೂ ಕೂಡ ನಾವು ಆ ಒಂದು ಬೇರಿನ ವಲಯ ಮತ್ತು ಮಣ್ಣಿನ ಎಲ್ಲ ಪ್ರದೇಶಗೂ ಕೂಡ ಎರಚಿ ಮಣ್ಣಿಗೆ ನಾವು ಇದನ್ನು ಬೆರೆಸಬೇಕಾಗತ್ತೆ. ಆಮ್ಲೀಯ ಮಣ್ಣಿನಲ್ಲಿ ಈ ಸುಣ್ಣದ ಬಳಕೆ ಕ್ರಮವನ್ನು ನಿರ್ಧಾರ ಮಾಡತಕ್ಕಂಥದ್ದು ಹೇಗೆ? ಈಗ ನಾವು ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಕ್ಸ್ಚೇಂಜ್ ಕೆಪಾಸಿಟಿ ಅಂತ ಕರಿತೀವಿ. ಅಂದ್ರೆ ಈಗ ಅಲ್ಲಿ ಫಿಕ್ಸ್ ಆಗಿರ್ತಕ್ಕಂತ ಹೈಡ್ರೋಜನ್ ಅಯಾನ್ ಮತ್ತೆ ಅಲ್ಯೂಮಿನಿಯಂನ ಕಡಿಮೆ ಮಾಡೋದಕ್ಕೆ ಎಷ್ಟು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಬೇಕಾಗುತ್ತೆ ಅಂತಕ್ಕಂಥದ್ದನ್ನ ನಾವು ತಜ್ಞರಿಂದ ಏನು ಮಣ್ಣು ಪರೀಕ್ಷೆ ಏನು ಮಾಡಿಸ್ತೀವಲ್ಲ, ಮಣ್ಣು ಪರೀಕ್ಷೆ ಮಾಡಿಸಿದ ನಂತರ ಅದನ್ನ ನಿರ್ಧಾರ ಮಾಡಲಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. ಸರ್ವೇ ಸಾಮಾನ್ಯವಾಗಿ ಈ ಒಂದು ಪರ್ಸೆಂಟೇಜ್ ಮೇಲೆ ಮಾಡಿದ್ರೆ ಅಕ್ಯುರೇಸಿ ಚೆನ್ನಾಗಿರುತ್ತೆ. ಅಂದರೆ ನಿರ್ದಿಷ್ಟ ಪ್ರಮಾಣದಲ್ಲಿ ನಾವು ಲೈಮನ್ನು ನಾವು ಬಳಸ್ಬೋದಾಗುತ್ತೆ ಸುಣ್ಣವನ್ನು. ಆದರೆ ಇನ್ ಜನರಲ್ ಸಾಮಾನ್ಯವಾಗಿ ನಾವು ಹೇಳೋದಾದರೆ ಕಡಿಮೆ ಆಮ್ಲೀಯತೆಯ ಮಣ್ಣುಗಳು, ಅಂದರೆ ಈಗ 6.5-5.5 ಒಳಗಡೆ ಬರ್ತಕ್ಕಂಥ ಮಣ್ಣಿನ ರಸಸಾರ ಇರ್ತಕ್ಕಂಥ ಆಮ್ಲೀಯ ಮಣ್ಣುಗಳಲ್ಲಿ ನಾವು 500 kg-1 ton ಅಂದರೆ 1,000 kg ಪ್ರತಿ ಹೆಕ್ಟೇರ್ಗೆ ನಾವು ಸುಣ್ಣವನ್ನು ಬಳಸಬೇಕಾಗುತ್ತೆ ಸರ್ವೇ ಸಾಮಾನ್ಯವಾಗಿ. ಅದೇ ರೀತಿ ಹೆಚ್ಚು ಆಮ್ಲೀಯ ಮಣ್ಣುಗಳು ಅಂತಂದರೆ 5.5-ಗಿಂತ ಕಡಿಮೆ ಇರ್ತಕ್ಕಂಥ ರಸಸಾರ ಇರ್ತಕ್ಕಂಥ ಮಣ್ಣುಗಳಲ್ಲಿ ನಾವು 2.5-3 tons 1 hectare ಅಂದರೆ 2.5 ಎಕರೆ ಪ್ರದೇಶಕ್ಕೆ ನಾವು ಸುಣ್ಣವನ್ನು ಬಳಸಬೇಕಾಗುತ್ತೆ. ತಾವಾಗಲೇ ಹೇಳಿದ್ರಿ ಈ ಸುಣ್ಣ ಬೇರೆ ಬೇರೆ ಪ್ರಕಾರಗಳಲ್ಲಿ ನಮಗೆ ದೊರೆಯುತ್ತೆ ಅಂತ ಹೇಳಿ, ಅದು ಪುಡಿಯ ರೂಪದಲ್ಲಿ, ಹರಳಿನ ರೂಪದಲ್ಲಿ ಹಾಗೂ ಈ ಡೊಲೊಮೈಟ್ ರೂಪದಲ್ಲೂ ಕೂಡ ದೊರಕುತ್ತೆ. ಈ ನಿಟ್ಟಿನಲ್ಲಿ ಈ ಸುಣ್ಣದ ವಿಧಗಳಲ್ಲಿ ಸುಣ್ಣ ಮತ್ತು ಡೊಲೊಮೈಟು ಇದರಲ್ಲಿ ಯಾವುದು ಉತ್ತಮ ಅಂತೀರಿ? ಈಗ ಬಹಳಷ್ಟು ಕಂಪ್ನಿಗಳು ಸುಣ್ಣವನ್ನು ಕೂಡ ಮಾರುಕಟ್ಟೆ ಮಾಡ್ತಿದ್ದಾವೆ, ಅದೇ ರೀತಿ ಡೊಲೊಮೈಟ್ ಕೂಡ ಲಭ್ಯ ಇದೆ. ರೈತರಲ್ಲಿ ಒಂದು ಸಂಶಯ ಬರುತ್ತೆ, ಯಾವುದನ್ನು ಬಳಸಬೇಕು, ಡೊಲೊಮೈಟ್ ಉತ್ಪನ್ನ ಅಥವಾ ಸಾಮಾನ್ಯ ಸುಣ್ಣ ಉತ್ಪನ್ನ, ಯಾವುದನ್ನು ಬಳಸಿದ್ರೆ ನಮ್ಮ ಮಣ್ಣಿಗೆ ಉತ್ತಮ ಅಂತ ಅವರು ಕೆಲವೊಮ್ಮೆ ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಇಲ್ಲಿ ತಿಳ್ಕೊಬೇಕಾಗಿರೋದು ಅಂಶ ಅಂತಂದರೆ, ಈಗ ನಾವು ಮಣ್ಣಿನ ಪರೀಕ್ಷೆ ಮಾಡಿಸಿದಾಗ ಆ ಮಣ್ಣಿನಲ್ಲಿ ಇರ್ತಕ್ಕಂಥ ರಸಾರದ ಪ್ರಮಾಣ ಎಷ್ಟಿದೆ, ಜೊತೆಗೆ ಲಭ್ಯ ಇರ್ತಕ್ಕಂಥ ದ್ವಿತೀಯ ಪೋಷಕಾಂಶಗಳು ಅಂದರೆ ಕ್ಯಾಲ್ಸಿಯಂ ಕೊರತೆ ಇದೆಯಾ, ಮೆಗ್ನೀಷಿಯಂ ಕೊರತೆ ಇದೆಯಾ, ಸಲ್ಫರ್ ಕೊರತೆ ಇದೆಯಾ, ಇದನ್ನು ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಈಗ ಆಲ್ರೆಡಿ ಮಣ್ಣಲ್ಲಿ ಮೆಗ್ನೀಷಿಯಂ ಪ್ರಮಾಣ ಅತಿ ಹೆಚ್ಚು ಪ್ರಮಾಣದಲ್ಲಿ ಇದ್ದರೆ ನಾವು ಡೊಲೊಮೈಟನ್ನು ಅಲ್ಲಿ ಬಳಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಸಾಮಾನ್ಯ ಲೈಮನ್ನೇ ನಾವು ಆ ಮಣ್ಣಿನ ಗುಣ ಸುಧಾರಣೆಗೆ ಮತ್ತು ಕ್ಯಾಲ್ಸಿಯಮನ್ನು ಒದಗಿಸೋದಕ್ಕೆ ಬಳಸ್ಬೋದು. ಆದರೆ ಕ್ಯಾಲ್ಸಿಯಂ ಜೊತೆಗೆ ಮೆಗ್ನೀಷಿಯಂ ಕೊರತೆಯೂ ಇದ್ದರೆ ನಾವು ಡೊಲೊಮೈಟನ್ನು ಬಳಸ್ತಕ್ಕಂಥದ್ದು ಬಹಳ ಅವಶ್ಯಕ. ಹಾಗಾಗಿ ಈ ಒಂದು ಮಣ್ಣಿನ ಗುಣ ಸುಧಾರಣೆಗೆ ಈ ಒಂದು ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಮನ್ನು ಒದಗಿಸುವಾಗ ಡೊಲೊಮೈಟನ್ನು ಆಯ್ಕೆ ಮಾಡಿಕೊಳ್ಳಿ. ಬರೀ ಕ್ಯಾಲ್ಸಿಯಮನ್ನು ಒದಗಿಸುವಾಗ ನಾವು ಬರೀ ಸಾಮಾನ್ಯ ಸುಣ್ಣವನ್ನು ಬಳಸ್ತಕ್ಕಂಥದ್ದು ಉತ್ತಮ. ಈ ಸುಣ್ಣವನ್ನು ಇತರ ಯಾವ ಯಾವ ಉದ್ದೇಶಗಳಿಗೆ ಬಳಕೆಯನ್ನು ಮಾಡಲಾಗುತ್ತೆ? ಸುಣ್ಣವನ್ನು ಪ್ರಮುಖವಾಗಿ ಕೆಲವೊಂದು ಬೆಳೆಗಳಲ್ಲಿ ಪೋಷಕಾಂಶವನ್ನು ಒದಗಿಸೋದಕ್ಕೂ ಕೂಡ ಕಡಿಮೆ ಖರ್ಚಿನ ಕ್ಯಾಲ್ಸಿಯಂ ಸೋರ್ಸ್ ಆಗಿಯೂ ಕೂಡ ನಾವು ಬಳಸ್ತೀವಿ. ಈಗ ನಾವು ಹೇಳೋದಾದರೆ ಈಗ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥ ಪ್ರದೇಶದಲ್ಲಿ ಈಗ ಅಡಿಕೆ ಬೆಳೆ, ಅಡಿಕೆನಲ್ಲೂ ಕೂಡ ಸಾಕಷ್ಟು ಮೆಗ್ನೀಷಿಯಂ ಡಿಫಿಷಿಯನ್ಸಿ ಕಂಡುಬರುತ್ತೆ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಕಂಡುಬರುತ್ತೆ. ಇಂಥ ಪ್ರದೇಶದಲ್ಲೂ ಕೂಡ ಅಡಿಕೆಗೆ ದ್ವಿತೀಯ ಪೋಷಕಾಂಶಗಳನ್ನ ಒದಗಿಸೋದಲ್ಲಿ 1/2 kg-1 kg ಪ್ರತಿ ಗಿಡಕ್ಕೆ ನಾವು ಲೈಮನ್ನು ಸುಣ್ಣವನ್ನು ಬಳಸಬೇಕಾಗುತ್ತೆ. ಅದೇ ರೀತಿ ಒಣ ಭೂಪ್ರದೇಶದಲ್ಲಿ ಬೆಳೀತಕ್ಕಂಥ ಮಾವು, ಈ ಬೆಳೆಯಲ್ಲೂ ಕೂಡ ನಮ್ಮಲ್ಲಿ ಏನು ದ್ವಿತೀಯ ಪೋಷಕಾಂಶಗಳ ಕೊರತೆ ಏನುಂಟು ಮಾಡುತ್ತೆ ಅಂದರೆ ಮಣ್ಣಿನ ಗುಣಮಟ್ಟವನ್ನು ಕಡಿಮೆ ಮಾಡುತ್ತೆ ಮಣ್ಣಲ್ಲಿ ಕೊರತೆ ಇದ್ದಾಗ. ಹಾಗಾಗಿ 3-5 kg ಪ್ರತಿ ಮರಕ್ಕೆ ನಾವು ಈ ಸುಣ್ಣವನ್ನು ನಾವು ಬಳಸಬೇಕಾಗುತ್ತೆ ಮಾವಿನ ಬೆಳೆಯಲ್ಲೂ ಕೂಡ. ಅದಲ್ಲದೆ ಈ ಅಡಿಕೆ ಅಂತ ಬೆಳೆಯಲ್ಲಿ ಅಡಿಕೆಯ ಕಾಂಡ ಬಹಳ ಮೃದು ಇರುತ್ತೆ ಪ್ರಾರಂಭಿಕ ವರ್ಷಗಳಲ್ಲಿ. ಈ ಸೂರ್ಯನ ಬಿಸಿಲಿಗೆ, ಏನು ಮಧ್ಯಾಹ್ನದ ಬಿಸಿಲು ಏನು ಬರುತ್ತೆ, ಈ ಸೂರ್ಯನ ಬಿಸಿಲಿಗೆ ಕಾಂಡದಲ್ಲಿರ್ತಕ್ಕಂಥ ತೇವಾಂಶ ಒಣಗಿ ಬಿರುಕು ಬಿಡ್ತಕ್ಕಂಥ ಸ್ಕಾರ್ಚಿಂಗ್ ಎಫೆಕ್ಟ್ ಅಂತ ಕರಿತೀವಿ, ಬಿರುಕು ಬಿಟ್ಬಿಟ್ಟು ಒಣಗಕ್ಕೆ ಪ್ರಾರಂಭ ಆಗುತ್ತೆ, ಸಾಕಷ್ಟು ರೋಗ ರುಜಿನಗಳಿಗೆ ಆಸ್ಪದವನ್ನು ಕೊಡುತ್ತೆ. ಅಂಥ ಸಂದರ್ಭದಲ್ಲೂ ಕೂಡ ಈ ಅಡಿಕೆ ಬುಡಕ್ಕೆ ತಂಪಾಗಿಟ್ಕೊಳ್ಳೋದಕ್ಕೆ ಮತ್ತು ಲೈಟನ್ನು ರಿಫ್ಲೆಕ್ಟ್ ಮಾಡೋದಕ್ಕೂ ಕೂಡ ಸುಣ್ಣವನ್ನು ಬಳಿತಕ್ಕಂಥ ಪದ್ಧತಿ ಇದೆ. ಇದಲ್ಲದೆ ನ್ಯಾಚುರಲ್ ಡಿಸ್ಇನ್ಫೆಕ್ಟೆಂಟ್ ಆಗಿ, ಈಗ ನಮ್ಮಲ್ಲಿ ತೆಂಗಲ್ಲಿ ಸಾಕಷ್ಟು ರೋಗ ಉಂಟು ಮಾಡ್ತಕ್ಕಂಥ ಸಮಸ್ಯೆಗಳಿಗೆ ಕಾಪರ್ ಆಕ್ಸಿಕ್ಲೋರೈಡ್ NCOC ಅಂತ ಹೇಳ್ತೀವಿ, ಅದರ ಜೊತೆ ಮಿಶ್ರಣ ಮಾಡಿನೂ ಕೂಡ ಬುಡಕ್ಕೆ ಬಳಿತಕ್ಕಂಥ ಒಂದು ಇದಕ್ಕೆ ಬಳಸ್ತಾರೆ. ಇದಲ್ಲದೆ ಈ ಮಲೆನಾಡು ಭಾಗದಲ್ಲಿ ಪ್ರಮುಖವಾಗಿ ಬಳಸ್ತಕ್ಕಂಥ ಕಾಫಿ ಪ್ಲಾಂಟೇಷನ್ ಕ್ರಾಪ್ಸ್ಗಳಲ್ಲಿ ಬಳಸ್ತಕ್ಕಂಥ ಬೋಡೋ ಮಿಕ್ಸ್ಚರ್ ತಯಾರಿಕೆಯಲ್ಲೂ ಕೂಡ ಸುಣ್ಣವನ್ನು ಒಂದು ಪ್ರಮುಖ ಶಿಲೀಂದ್ರನಾಶಕದ ಜೊತೆಗೆ ತಾವೇ ಸಿದ್ಧಪಡಿಸ್ಕೋಬಹುದಾದಂಥ ಪರಿಣಾಮಕಾರಿ ಶಿಲೀಂದ್ರನಾಶಕವಾದ ಬೋಡೋ ಮಿಶ್ರಣ ತಯಾರಿಸಲು ಕೂಡ ಸುಣ್ಣವನ್ನು ನಾವು ಬಳಸ್ತೀವಿ. ಇದಿಷ್ಟು ಸುಣ್ಣದ ಬಳಕೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಇನ್ನು ಜಿಪ್ಸಮ್ನ ಬಳಕೆಗೆ ಸಂಬಂಧಪಟ್ಟ ಹಾಗೆ ಕೃಷಿಯಲ್ಲಿ ಈ ಜಿಪ್ಸಮ್ ಅನ್ನು ಬಳಕೆ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳನ್ನು ನಮ್ಮ ಕೃಷಿಕರು ಮಾಡಿಕೊಳ್ಬಹುದು? ಈಗಾಗಲೇ ನಾನು ಹೇಳ್ದಂಗೆ ಸುಣ್ಣ ಅಂತಕ್ಕಂಥದ್ದು ಕ್ಯಾಲ್ಶಿಯಂ ಕಾರ್ಬೋನೇಟ್, ಆದರೆ ಜಿಪ್ಸಮ್ ಅಂತಕ್ಕಂಥದ್ದು ಕ್ಯಾಲ್ಶಿಯಂ ಸಲ್ಫೇಟ್. ಎರಡೂ ಒಂದೇ ಅಲ್ಲ, ಆದರೆ ಇರ್ತಕ್ಕಂಥ ಅಂಶಗಳು ಬೇರೆ ಬೇರೆ ಇದೆ. ಈ ಕ್ಯಾಲ್ಶಿಯಂ ಸಲ್ಫೇಟಲ್ಲಿ 20%ವರೆಗೂ ಕ್ಯಾಲ್ಶಿಯಂ ಇರುತ್ತೆ, ಜೊತೆಗೆ 16%ವರೆಗೂ ಕೂಡ ಸಲ್ಫರ್ ಅಂಶವನ್ನು ಹೊಂದಿದ್ದು, ಇದೇನಂದರೆ ಈ ಸುಣ್ಣಕ್ಕೆ ಹೋಲಿಕೆ ಮಾಡಿಕೊಂಡ್ರೆ 200 ಪಟ್ಟು ಕರಗುವಿಕೆ ಪ್ರಮಾಣ ಜಾಸ್ತಿ ಇದು. ಅಂದರೆ ಸಾಲ್ಯುಬಿಲಿಟಿ ಏನಿದೆಯಲ್ಲ, ಈ ಜಿಪ್ಸಮ್ನ ಸಾಲ್ಯುಬಿಲಿಟಿ ಅತಿ ಹೆಚ್ಚು ಪ್ರಮಾಣದಲ್ಲಿರೋದ್ರಿಂದ ಕ್ಯಾಲ್ಶಿಯಂ ಮತ್ತು ಸಲ್ಫರ್ನ ಒದಗಿಸೋದಕ್ಕೆ ಪ್ರಮುಖ ಒಂದು ಲವಣವಾಗಿ ನಾವು ಇದನ್ನು ಬೆಳೆಗಳಲ್ಲಿ ಬಳಸಬಹುದಾಗಿದೆ. ಜೊತೆಗೆ ಇದನ್ನು ಮಣ್ಣಿನ ಗುಣ ಸುಧಾರಣೆಯಲ್ಲೂ ಕೂಡ ಬಹಳ ಪ್ರಮುಖ ಪಾತ್ರವನ್ನು ಇತ್ತೀಚಿನ ದಿನಗಳಲ್ಲಿ ವಹಿಸ್ತಾ ಇದೆ. ಈ ಸಲ್ಫರ್ ಅನ್ನ ನಮ್ಮ ಬೆಳೆಗೆ ಒದಗಿಸ್ಲಿಕ್ಕೆ ಸುಣ್ಣ ಹಾಗೂ ಜಿಪ್ಸಮ್ ಅನ್ನ ನಾವು ನೋಡಿದಾಗ ಯಾವುದು ಉತ್ತಮ ಅಂತ ಹೇಳಿ ಅನ್ಸುತ್ತೆ? ಈಗ ನಾನು ಈಗಾಗಲೇ ಹೇಳ್ದಂಗೆ ಈ ಕರಗುವಿಕೆ, ವಾಟರ್ ಸಾಲ್ಯುಬಿಲಿಟಿ ಅಂತ ಏನು ಹೇಳ್ತೀವಲ್ಲ, ಕರಗುವಿಕೆ ಪ್ರಮಾಣ ಜಿಪ್ಸಮ್ಮಲ್ಲಿ ಜಾಸ್ತಿ ಇರೋದ್ರಿಂದ ಮತ್ತು ಸಲ್ಫರ್ ಅಂಶನೂ ಕೂಡ ಜಾಸ್ತಿ ಇರೋದ್ರಿಂದ ಸುಣ್ಣಕ್ಕೆ ಹೋಲಿಸ್ಕೊಂಡ್ರೆ ಜಿಪ್ಸಮ್ಮು ಸಲ್ಫರ್ ಒದಗಿಸೋದಕ್ಕೆ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಜೊತೆಗೆ ನನಗೆ ಹೇಳ್ದಂಗೆ ಕೆಲವೊಂದು ಬೆಳೆಗಳಲ್ಲಿ ಶಿಫಾರಸು ಮಾಡಿರ್ತಕ್ಕಂಥ ಸಲ್ಫರ್, ಇದು ಏನಾಗುತ್ತೆ ಅಂದರೆ ಇಂದಿನ ದಿನಗಳಲ್ಲಿ ನಾವು ರಸಗೊಬ್ಬರಗಳನ್ನ ಬಳಕೆ ಮಾಡೋಕ್ಕೆ ಪ್ರಾರಂಭ ಮಾಡಿದಾಗ ನೇರ ಗೊಬ್ಬರಗಳನ್ನು ಹೆಚ್ಚಾಗಿ ಬಳಸ್ತಾ ಇದ್ದು, ಯೂರಿಯಾ, ಸಿಂಗಲ್ ಸೂಪರ್ ಫಾಸ್ಫೇಟು ಮತ್ತು ಪೊಟ್ಯಾಶ್ ಅಂಶಗಳನ್ನ ಬಳಸ್ತಾ ಇದ್ದು. ಈ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಲ್ಲಿ ಅದು ಒದಗಿಸ್ತಕ್ಕಂಥ ರಂಜಕದ ಜೊತೆಗೆ ಗಂಧಕದ ಅಂಶವನ್ನು ಕೂಡ ಬೆಳೆಗೆ ಕೊಡಿಸ್ತಾ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂದರೆ ಕಳೆದ ಒಂದು 20-25 ವರ್ಷಗಳ ಹಿಂದೆ ನಾವು ನೋಡೋದಾದರೆ DAP ಬಳಕೆ ಯಾವಾಗ ಜಾಸ್ತಿ ಬಂತು ಅಂದರೆ ಡೈಅಮೋನಿಯಂ ಫಾಸ್ಫೇಟು, ಇದರಲ್ಲಿ ಸಾರಜನಕ ಮತ್ತು ರಂಜಕ ಮಾತ್ರ ಇರುತ್ತೆ, ಅಲ್ಲಿ ಸಲ್ಫರ್ ಅಂಶ ಅಂದರೆ ಗಂಧಕದ ಅಂಶ ಇರೋದಿಲ್ಲ. ಹಾಗಾಗಿ ಈ ದ್ವಿತೀಯ ಪೋಷಕಾಂಶವನ್ನು ಸರಬರಾಜು ಮಾಡ್ತಕ್ಕಂಥ ಕಾಂಪ್ಲೆಕ್ಸ್ ಗೊಬ್ಬರಗಳ ಬಳಕೆ ಕಡಿಮೆ ಆಗಿದ್ರಿಂದಾಗಿ ಸಲ್ಫರ್ ಕೊರತೆ ಅಲ್ಲಲ್ಲಿ ಕಂಡುಬರುತ್ತೆ. ಹಾಗಾಗಿ ಈ ಸಲ್ಫರನ್ನು ಒದಗಿಸೋದಕ್ಕೆ ಜಿಪ್ಸಮ್ ಬಹಳ ಪ್ರಮುಖ ಲವಣವಾಗಿ ಕಂಡುಬರುತ್ತೆ. ಜಿಪ್ಸಮ್ಮನ್ನು ಯಾವ ರೀತಿಯ ಮಣ್ಣುಗಳಲ್ಲಿ ಈ ಗುಣ ಸುಧಾರಣೆಗೆ ಬಳಕೆಯನ್ನು ಮಾಡಬಹುದು? ಪ್ರಮುಖವಾಗಿ ಜಿಪ್ಸಮ್ಮನ್ನು ಸೋಡಿಕ್ ಸಾಯಿಲ್ಸ್ ಅಂತ ಏನು ಕರಿತೀವಿ, ಚೌಳು ಅಂಶ. ಈಗ ನೀವು ನೋಡ್ಬೋದು ಕೆಲವೊಂದು ಪ್ರದೇಶಗಳಲ್ಲಿ ಬಿಳಿ ಚೌಳು ರೀತಿಯ ಅಂಶ ಮಣ್ಣಿನ ಮೇಲೆ ಶೇಖರಣೆ ಆಗಿರುತ್ತೆ. ಒಣಗಿದ್ದಾಗ ಆ ಮಣ್ಣುಗಳ ಮೇಲೆ ಬರೀ ಕಾಲಲ್ಲಿ ನಡೆದಾಡೋದು ಚುಚ್ಚುತ್ತೆ, ಬಹಳ ಹಾರ್ಡ್ ಇರುತ್ತೆ. ಅದೇ ರೀತಿ ಮಳೆ ಬಂದಂಥ ಸಂದರ್ಭದಲ್ಲಿ ಇಂಗುವಿಕೆ ಪ್ರಮಾಣ ಕಡಿಮೆ, ಯಾಕೆಂದರೆ ಅವುಗಳ ಮಣ್ಣಿನ ರಚನೆ ಹಾಳಾಗೋಗಿರುತ್ತೆ, ಅಲ್ಲಿ ಕ್ಯಾಲ್ಶಿಯಂ ಅಂಶ ಇರೋದ್ರಿಲ್ಲ, ಆ ಸೋಡಿಯಂ ಅಂಶ ಬಂದಿರೋದ್ರಿಂದ ಅದಕ್ಕೆ ರಚನೆ ಏನದೇ ಇರೋದಿಲ್ಲ, ಮತ್ತು ಮಣ್ಣಿನ ಕಣಗಳ ನಡುವೆನೂ ಕೂಡ ಪೋರ್ಸ್ ಇರೋದಿಲ್ಲ, ಅಂದರೆ ಉಸಿರಾಟ ಆಗೋದಕ್ಕೆ ಯಾವುದೇ ರೀತಿ ಗಾಳಿಯ ಎಕ್ಸ್ಚೇಂಜ್ ಆಗೋದಕ್ಕೆ ಯಾವುದೇ ರೀತಿ ಅವಕಾಶ ಇಲ್ಲದೆ ಇರತಕ್ಕಂಥ ಇಂಥ ಮಣ್ಣುಗಳಲ್ಲಿ ಸೋಡಿಯಂ ಅಂಶವನ್ನು ಲೀಚ್ ಮಾಡಿ ಅಂದರೆ ಸಲ್ಬಲೈಸ್ ಮಾಡಿ ಲೀಚ್ ಮಾಡೋದಕ್ಕೆ, ಅದರಿಂದ ಬದಲಾಯಿಸೋದಕ್ಕೆ ಈ ಒಂದು ಸಲ್ಫರ್ ಅಂಶ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಸಲ್ಫೇಟ್ ಅಂಶ ಆ ಒಂದು ಕಣಗಳನ್ನು ಆ ಪ್ರದೇಶದಿಂದ ಆಚೆಗೆ ಒಡೆದೋಡಿಸೋದಕ್ಕೆ ಸಹಕಾರಿಯಾಗಿರೋದ್ರಿಂದ ಸೋಡಿಯಂ ಮಣ್ಣನ್ನು, ಸೋಡಿಯಂ ಅಂಶ ಅಂದರೆ ಅದು ಮಣ್ಣಿನ ರಸಸಾರದ ಮೇಲೇ ಕೂಡ ಗೊತ್ತಾಗುತ್ತೆ, ಜೊತೆಗೆ ಸೋಡಿಯಂ ಪರ್ಸೆಂಟೇಜ್ ಅನ್ನು ಕೂಡ ನಾವು ತಿಳ್ಕೋಬಹುದಾಗಿದೆ ಮಣ್ಣಿನ ಪರೀಕ್ಷೆ ಮಾಡಿದಾಗ. ಅವುಗಳಲ್ಲಿ ಗುಣ ಸುಧಾರಣೆ ಮಾಡೋದಕ್ಕೆ ಜಿಪ್ಸಮ್ ಬಹಳ ಪರಿಣಾಮಕಾರ ಪಾತ್ರವನ್ನು ವಹಿಸುತ್ತೆ. ಈ ಆಮ್ಲೀಯ ಮಣ್ಣುಗಳಲ್ಲಿ ಜಿಪ್ಸಮ್ ಅನ್ನ ಬಳಕೆಯನ್ನು ಮಾಡಬಹುದು? ಈಗ ಹೇಳ್ದಂಗೆ ನಾನು ಆವಾಗಲೇ ಹೇಳಿದೆ ಸುಣ್ಣ ಬಳಸೋದ್ರ ಜೊತೆಯಲ್ಲಿ ಜಿಪ್ಸಮ್ ಅನ್ನು ಬಳಸ್ಬೋದಾ ಅಂತ ರೈತರು ಕೇಳ್ತಾರೆ ಅಂತ. ಇಲ್ಲಿ ತಿಳ್ಕೋಬೇಕಾಗಿರೋದು ಬಹಳ ಪ್ರಮುಖವಾದ ಅಂಶ ಅಂದರೆ ಮೇಲ್ಮಣ್ಣಿನ ಪ್ರದೇಶದಲ್ಲಿ ಇರತಕ್ಕಂಥ ರಸಸಾರವನ್ನು ಕಡಿಮೆ ಮಾಡಲು. ಮೇಲ್ಮಣ್ಣು ಅಂತಂದರೆ ಭೂಮಿ ಮೇಲ್ಮೈ 0-15 ಸೆಂಟಿಮೀಟರ್ ಅಂತ ಅಂದರೆ 15 ಸೆಂಟಿಮೀಟರ್ ಅರ್ಧ ಅಡಿ ಆಳಕ್ಕೆವರೆಗಿರ್ತಕ್ಕಂಥ ಮಣ್ಣಿನ ಪ್ರದೇಶದಲ್ಲಿ ನಾವು ರಸಸಾರವನ್ನು ಕಡಿಮೆ ಮಾಡೋದಕ್ಕೆ ಸುಣ್ಣವನ್ನೇ ಬಳಸಬೇಕು. ಆದರೆ ಸಬ್ಸಾಯಿಲ್ ಅಂತೀವಿ, ಈಗ 15-20 ಸೆಂಟಿಮೀಟರ್ ಕೆಳಭಾಗದಲ್ಲಿ ನಾವು ಈ ಅಲ್ಯೂಮಿನಿಯಂ ಅಂಶ ಏನು ಶೇಖರಣೆ ಆಗಿರುತ್ತೆ ಇದನ್ನು ಕಡಿಮೆ ಮಾಡೋದಕ್ಕೆ ಪರಿಣಾಮಕಾರಿಯಾಗಿ ಜಿಪ್ಸಮನ್ನು ಬಳಸ್ಕೋಬೋದಾಗಿದೆ. ಯಾಕೆಂದರೆ ಸಲ್ಫೇಟ್ ಅಂಶ ಇರ್ತಕ್ಕಂಥ ಈ ಸಾಲ್ಯುಬಿಲಿಟಿ, ಸುಣ್ಣದ್ದು ಸಾಲ್ಯುಬಿಲಿಟಿ ಕಮ್ಮಿ, ಪಸರಸಲ್ಲ ಮಣ್ಣೊಳಗಡೆ ಪಸರಿಸಲ್ಲ, ಆದರೆ ಜಿಪ್ಸಮ್ಮು ಪಸರಿಸುತ್ತೆ. ಪಸರಿಸುವಿಕೆ ಪ್ರಮಾಣ ಮತ್ತು ಕರಗುವಿಕೆ ಪ್ರಮಾಣ ಜಾಸ್ತಿ ಇರೋದ್ರಿಂದ ಸಬ್ಸಾಯಿಲಲ್ಲಿ ಸ್ವಲ್ಪ ಆಳವಾಗಿ ಉಳುಮೆ ಮಾಡಿ ಟ್ರೆಂಚಸ್ ಓಪನ್ ಮಾಡಿ ಜಿಪ್ಸಮ್ ಅಪ್ಲೈ ಮಾಡೋದ್ರಿಂದ ಈ ದೀರ್ಘಾವಧಿ ಪ್ಲಾಂಟೇಷನ್ ಕ್ರಾಪ್ಗಳಲ್ಲೂ ಕೂಡ ಈ ಬೇರಿನ ಬೆಳವಣಿಗೆಯನ್ನು ಉತ್ತೇಜನ ಮಾಡೋದಕ್ಕೆ, ಈ ಅಲ್ಯೂಮಿನಿಯಂ ಅಂಶವನ್ನು ಕಡಿಮೆ ಮಾಡಿ ಅದರ ಟಾಕ್ಸಿಸಿಟಿಯನ್ನು ಕಡಿಮೆ ಮಾಡಿ ಬೆಳೆ ಚೆನ್ನಾಗಿ ಬರೋದಕ್ಕೆ ಇದು ಸಹಕಾರಿಯಾಗುತ್ತೆ. ಹಾಗಾಗಿ ಆಮ್ಲೀಯ ಮಣ್ಣುಗಳಲ್ಲೂ ಕೂಡ ಸಬ್ಸಾಯಿಲ್ 20 ಸೆಂಟಿಮೀಟರ್ ಆಳದ ಮಣ್ಣಲ್ಲಿ ಮಣ್ಣಿನ ಗುಣ ಸುಧಾರಣೆ ಮಾಡೋದಕ್ಕೆ, ರಸಸಾರ ಹೆಚ್ಚು ಮಾಡೋದಕ್ಕೆ ನಾವು ಜಿಪ್ಸಮ್ ಅನ್ನು ಬಳಸಬಹುದಾಗಿದೆ. ಜಿಪ್ಸಮ್ ಅನ್ನು ಯಾವ ಬೆಳೆಗಳಲ್ಲಿ ಪೋಷಕಾಂಶಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಬಳಕೆಯನ್ನು ಮಾಡಬಹುದು? ಜಿಪ್ಸಮ್ ಅನ್ನ ಬಹುತೇಕ ಬೆಳೆಗಳಲ್ಲಿ ಸಲ್ಫರ್ ಒದಗಿಸೋದಕ್ಕೆ ನಾವು ಪ್ರಮುಖವಾಗಿ ಪೋಷಕಾಂಶವಾಗಿ ಇದನ್ನು ಬಳಸ್ತೀವಿ. ಅದರಲ್ಲಿ ನಾವು ನೋಡೋದಾದ್ರೆ ಒಣ ಪ್ರದೇಶದ ಪ್ರಮುಖ ಬೆಳೆಯಾದಂಥ ಎಣ್ಣೆಕಾಳು ಬೆಳೆಗಳಲ್ಲಿ, ಅದರಲ್ಲೂ ಕೂಡ ಕಡಲೆಕಾಯಿ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಕುಸುಬೆ ಇರ್ಬೋದು, ಎಳ್ಳಿರ್ಬೋದು, ಈ ಎಲ್ಲ ಬೆಳೆಗಳಲ್ಲಿ ಈ ಒಂದು ಸಲ್ಫರ್ ಅಂಶ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಕ್ಯಾಲ್ಶಿಯಂ ಮತ್ತು ಸಲ್ಫರು ಎಣ್ಣೆಕಾಳು ಬೆಳೆಗಳಲ್ಲಿ ಇಳುವರಿ ಮತ್ತು ಗುಣಮಟ್ಟವನ್ನು ನಿರ್ಧಾರ ಮಾಡೋದ್ರಿಂದ ಇಂಥ ಬೆಳೆಗಳಲ್ಲಿ ಸಲ್ಫರ್ ಅಂಶ ಮತ್ತು ಕ್ಯಾಲ್ಶಿಯಂ ಅಂಶವನ್ನು ಒದಗಿಸೋದಕ್ಕೆ ಜಿಪ್ಸಮ್ ಬಹಳ ಕಡಿಮೆ ಖರ್ಚಿನ ಒಂದು ರಸಗೊಬ್ಬರ ಆಗಿಯೇ ನಾವು ಲವಣವಾಗಿಯೇ ನಾವು ಅಲ್ಲಿ ಬಳಸಬಹುದಾಗಿದೆ. ಈಗ ಕಡಲೆಕಾಯಿ ಬೆಳೆಯಲ್ಲಿ ನಾವು ಸರ್ವೇಸಾಮಾನ್ಯವಾಗಿ ಸಾಮಾನ್ಯ ಮಣ್ಣುಗಳು ಅಂದರೆ ಮಣ್ಣಿನ ರಸಸಾರ ಸಾಮಾನ್ಯ ಇದ್ದಂಥ ಸಂದರ್ಭದಲ್ಲಿ ಪ್ರತಿ ಎಕರೆಗೆ 200 kg ನಾವು ಬಳಸಬೇಕಾಗತ್ತೆ. ಬಿತ್ತನೆಗೆ 3 ವಾರ ಮುಂಚೆ ನಾವು ಮಣ್ಣಿಗೆ ಸೇರಿಸಬೇಕಾಗತ್ತೆ. ತದನಂತರನೂ ಕೂಡ ಕಡೆ ಅಂತರ ಬೇಸಾಯ ಅಂದರೆ ಬಿತ್ತನೆಯಾದ 35-40 ದಿವಸದಲ್ಲಿ ಮಾಡ್ತಕ್ಕಂಥ ಕಡೆಯ ಅಂತರ ಬೇಸಾಯ, ಕಡಲೆಕಾಯಿನಲ್ಲಿ ಮಣ್ಣು ಏರಾಗ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಪ್ರಾರಂಭಿಕ ಹಂತಲ್ಲಿ ಬಳಸಲಿಲ್ಲ ಅಂತಂದರೆ 200 kg ಜಿಪ್ಸಮನ್ನು ಭೂಮಿಗೆ ಸೇರಿಸಿ ಮಣ್ಣನ್ನು ಏರಾಕೋದ್ರಿಂದ ಮಣ್ಣು ಉಡಿ ಉಡಿಯಾಗಿರುತ್ತೆ, ಮೆದುವಾಗಿರುತ್ತೆ. ಆ ಕಡಲೆಕಾಯಿಯ ಹೂ ಬೇರುಗಳು ಭೂಮಿಗೆ ತಲುಪಿ ಕಾಯಾಗಿ ಉತ್ತಮ ಗುಣಮಟ್ಟದ ಕಾಳು ತುಂಬುವಿಕೆ ಮತ್ತು ಎಣ್ಣೆ ಅಂಶ ಹೊಂದೋದಕ್ಕೆ ಇದು ಸಹಕಾರಿ ಮಾಡುತ್ತೆ. ಇದಲ್ಲದೆ ಭತ್ತದ ಪ್ರದೇಶದಲ್ಲಿ, ಭತ್ತದ ಬೆಳೆಯಲ್ಲಿ ರಸಸಾರ ಹೆಚ್ಚಿರ್ತಕ್ಕಂಥ ಪ್ರದೇಶದಲ್ಲೂ ಕೂಡ ಸಲ್ಫರ್ ಒದಗಿಸೋದಕ್ಕೆ ಮತ್ತು ಇತರೆ ಬೆಳೆಗಳಲ್ಲೂ ಕೂಡ ಸಲ್ಫರ್ ಒದಗಿಸೋದಕ್ಕೆ ನಮ್ಮಲ್ಲಿ ತೊಗರಿಯಲ್ಲಿ ಶಿಫಾರಸಿದೆ, ಎಣ್ಣೆಕಾಳಲ್ಲಿ ಶಿಫಾರಸಿದೆ, ಸಾಕಷ್ಟು ಬೆಳೆಗಳಲ್ಲಿ ನಾವು ಜಿಪ್ಸಮನ್ನು ಪೋಷಕಾಂಶ ಒದಗಿಸೋದಕ್ಕೆ ಪ್ರಮುಖವಾಗಿ ಕ್ಯಾಲ್ಶಿಯಂ ಮತ್ತು ಸಲ್ಫರನ್ನು ಒದಗಿಸ್ತಕ್ಕಂಥ ಕಡಿಮೆ ಖರ್ಚಿನ ಒಂದು ಲವಣಾಂಶವಾಗಿ ನಾವು ಬಳಕೆಯನ್ನು ಮಾಡ್ತಾ ಇದ್ದೀವಿ. ಕೃಷಿಯಲ್ಲಿ ಬಳಕೆ ಮಾಡತಕ್ಕಂತಹ ಸುಣ್ಣ ಮತ್ತು ಜಿಪ್ಸಮ್ ಅನ್ನು ನಮ್ಮ ಕೃಷಿಕರು ಬಳಕೆ ಮಾಡುವ ಸಂದರ್ಭದಲ್ಲಿ ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂತ ಹೇಳ್ತೀರಾ? ಈಗ ಭಾಳಷ್ಟು ಸುಣ್ಣ ಮತ್ತು ಜಿಪ್ಸಮ್ ಏನಿದೆ ಇದನ್ನು ಸರ್ಕಾರಿ ಸಂಸ್ಥೆಗಳ ಮೂಲಕ ದೂರವಾಣಿ ಸಂಪರ್ಕ ಕೇಂದ್ರಗಳ ಮೂಲಕಗಳು ಕೂಡ ವಿತರಣೆ ಆಗ್ತಿರುತ್ತೆ. ಇದಲ್ಲದೆ ಕೆಲವೊಂದು ಪ್ರೈವೇಟ್ ಕಂಪ್ನಿಗಳು ಕೂಡ ನಮ್ಮಲ್ಲಿ ಈ ಮಣ್ಣಿನ ಗುಣ ಸುಧಾರಕಗಳು ಅಂತ ಮಾರುಕಟ್ಟೆಯನ್ನು ಮಾಡ್ತಿರ್ತಾರೆ. ಅಂದರೆ ಡೋಲಮೈಟು ಸುಣ್ಣ ಮತ್ತು ಜಿಪ್ಸಮನ್ನು ಮಿಶ್ರಣ ಮಾಡಿ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಸಲ್ಫರನ್ನು ಏನಂದರೆ ಮಣ್ಣಿನ ಗುಣ ಸುಧಾರಕಗಳು ಫಾಮ್ಲಿಯ ಮಣ್ಣುಗಳಿಗೆ ಸಪ್ರೇಟ್ ಇರುತ್ತೆ, ಅದೇ ರೀತಿ ಮಣ್ಣಿನ ಗುಣ ಸುಧಾರಕಗಳು ಕ್ಷಾರೀಯ ಅಥವಾ ಸೋಡಿಕ್ ಸಾಯಸಗಳಿಗೂ ಕೂಡ ಬೇರೆ ಇರುತ್ತೆ. ಬಳಸುವಾಗ ಇಂಟರ್ಚೇಂಜ್ ಮಾಡ್ಕೋಬಾರ್ದು. ಆಮ್ಲೀಯ ಮಣ್ಣಿಗೆ ಶಿಫಾರಸು ಮಾಡಿದ್ರೆ ಅದನ್ನು ಆಮ್ಲೀಯ ಮಣ್ಣಿಗೆ ಬಳಸಬೇಕು, ಮತ್ತು ಸೋಡಿಕ್ ಸಾಯಸಿಗೆ ಶಿಫಾರಸು ಮಾಡಿರ್ತಕ್ಕಂಥ ಸೋಡಿಕ್ ಸಾಯಸಿಗೆ ಬಳಸಬೇಕು. ಆದಷ್ಟು 3-4 ವಾರ ಮುಂಚೆ ಮಣ್ಣಿಗೆ ಸೇರಿಸಬೇಕು ಜಿಪ್ಸಮನ್ನು ಬಳಸುವಾಗ. ಸುಣ್ಣವನ್ನು ಬಳಸುವಾಗ ಆದಷ್ಟು ಕೂಡ 2 ತಿಂಗಳು ಮುಂಚಿತವಾಗಿ ನಾವು ಭೂಮಿಗೆ ಸೇರಿಸಿದ್ರೆ ಅದರ ಉಪಯುಕ್ತತೆಯನ್ನು ಸಂಪೂರ್ಣವಾಗಿ ಬೆಳೆಗಳು ಪಡೆದುಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಕೃಷಿಯಲ್ಲಿ ಸುಣ್ಣ ಮತ್ತು ಜಿಪ್ಸಂನ ಬಳಕೆಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ, ನಿಮ್ಮ ಸಲಹೆ ಬೇಕಾದಲ್ಲಿ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನಾನು ಕೃಷಿ ಕಾಲೇಜು ಹಾಸನ ಕಾರ್ಯಕೆರೆ ಇಲ್ಲಿ ಬೇಸಾಯ ಶಾಸ್ತ್ರಜ್ಞನಾಗಿ ಕೆಲಸ ಮಾಡ್ತಿರೋದ್ರಿಂದ ರೈತ ಬಾಂಧವರು ನೇರವಾಗಿ ಇಲ್ಲಿ ಭೇಟಿಯಾದರೂ ಕೊಡ್ಬೋದು ಅಥವಾ ದೂರವಾಣಿ ಮೂಲಕನೂ ಕೂಡ ನನ್ನ ಸಂಪರ್ಕ ಮಾಡ್ಬೋದು. ನನ್ನ ದೂರವಾಣಿ ಸಂಖ್ಯೆ 9886181307. ಮತ್ತೊಮ್ಮೆ ದೂರವಾಣಿ ಸಂಖ್ಯೆ 9886181307. ಒಳ್ಳೆಯದು ಡಾಕ್ಟರ್ MS ದಿನೇಶ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸುಣ್ಣ ಮತ್ತು ಜಿಪ್ಸಮ್ನ ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ನಿಮಗೂ ಕೂಡ ರೈತ ಬಾಂಧವರೇ, ನಿಮಗೂ ಕೂಡ ನನ್ನ ವೈಯಕ್ತಿಕವಾದಂಥ ನಮಸ್ಕಾರಗಳು. ಇದುವರೆಗೆ ಕೃಷಿಯಲ್ಲಿ ಸುಣ್ಣ ಮತ್ತು ಜಿಪ್ಸಂ ಬಳಕೆ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ MS ದಿನೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಅಣಬೆ ಬೇಸಾಯ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ HC ಗುರುಮೂರ್ತಿ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇದುವರೆಗೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಸಿರಿ ಮೂಡಿವಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು.

ಹ್ಮ್.